ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರಿಗೆ ಬಿಜೆಪಿ ನಿಯೋಗ ಒತ್ತಾಯ. ಹಾಗೂ ಇದೇ 13ರಿಂದ ಗಗನಚುಕ್ಕಿ ಜಲಪಾತೋತ್ಸವ, ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಬೆಂಗಳೂರು. ಕೃಷಿರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗದಲ್ಲಿ ಪ್ರಗತಿಪರ ರೈತ ಗೋಪಾಲಗೌಡ ಅವರೊಡನೆ ಸಂದರ್ಶನವನ್ನು ಕೇಳಬಹುದು. ನಂತರ ಜನಪದ ಸಂಗೀತ, ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಕುಮಾರಯ್ಯ ಮತ್ತು ಸಂಘಗಳಿಂದ ತತ್ವಪದ ಪ್ರಸಾರವಾಗಲಿದೆ. ಈಗ ಮೊದಲಿಗೆ ಪ್ರಗತಿಪರ ರೈತ ಗೋಪಾಲಗೌಡ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಒಬ್ಬ ಪ್ರಗತಿಪರ ರೈತರನ್ನು ಭೇಟಿ ಮಾಡೋಣ. ಅವರ ಒಂದು ಕೃಷಿ ಅನುಭವವನ್ನು ನಾವಿವತ್ತು ತಿಳಿಸ್ಕೊಡ್ತಾ ಇದ್ವಿ. ಈ ಪ್ರಗತಿಪರ ರೈತರು ತಮ್ಮದೇ ಆದ ಒಂದು ಕಾಳಜಿಯಿಂದ, ತಮ್ಮದೇ ಆದ ಒಂದು ವಿಚಾರವನ್ನು ಇವತ್ತು ಅಳವಡಿಸಿಕೊಂಡು ಸ್ವಂತ ಉದ್ಯಮದತ್ತ ದಾಪುಗಾಲ ಹಾಕ್ತಾ ಇದ್ದಾರೆ. ಇವರ ಅನುಭವ ತಮಗೂ ಕೂಡ ಉಪಯೋಗ ಬರ್ಬೋದು. ಬನ್ನಿ ಕೆಳಗುರೆ, ಹಾಗಿದ್ರೆ ಇವರನ್ನು ಭೇಟಿ ಮಾಡೋಣ. ನಮಸ್ಕಾರ, ತಮ್ಮ ಹೆಸರು ಹೇಳಿ, ಯಾವ ಊರಿಂದ ಬಂದಿರಿ? ನಮಸ್ಕಾರ ಸರ್, ನನ್ನ ಹೆಸರು ಗೋಪಾಲ್ ಗೌಡ ಅಂತೇಳಿ, ನಾನು ದೇವನಹಳ್ಳಿ ತಾಲೂಕು ಯಲಿಯೂರು ಗ್ರಾಮದಿಂದ ಬಂದಿದ್ದೀನಿ ಸರ್. ಹಾಂ ಹಾಂ. ಗೋಪಾಲ್ ಗೌಡ ಅವರು, ತಾವು ಏನು ಓದಿದ್ದೀರಿ? ಸರ್, ನಾನು ಬಿ ಎ ಮಾಡಿದ್ದೀನಿ. ತಮ್ಮ ಕುಟುಂಬದ ಬಗ್ಗೆ ಹೇಳಿ, ಎಷ್ಟು ಜನ ಇದ್ದೀರಿ? ನಮ್ಮ ಕುಟುಂಬದಲ್ಲಿ ನಾವು ಗಂಡ ಹೆಂಡತಿ, ಇಬ್ಬರು ಹೆಣ್ಮಕ್ಳು, ಹಾಗಾಗಿ ನಾವು ಒಟ್ಟು 4 ಜನ ಇದ್ವಿ. ಒಂದು ದೊಡ್ಡ ಮಗಳಿಗೆ BSc ಕಂಪ್ಲೀಟ್ ಆಗಿತ್ತು, ಹಾಗಾಗಿ ಒಂದು ಒಳ್ಳೆ ಸಂಬಂಧ ಬಂತು, ಮದುವೆ ಮಾಡಿಕೊಟ್ವಿ. ಈಗ ಮೊಮ್ಮಗ ಇದ್ದಾನೆ, ಇನ್ನೊಬ್ಬ ಮಗಳು BCA ಮಾಡಿದ್ದಾರೆ. ಹಂಗಾಗಿ ನಾವು 3 ಜನ ಇದ್ದೀವಿ. ಗೋಪಾಲ್ ಗೌಡ ಅವರು, ತಮ್ಮ ಹೊಲ ಎಷ್ಟಿದೆ? ಸರ್, ನಾನು ಇದು ಆಕ್ಚುಲಿ ನಮ್ಮ ಸ್ವಂತ ಹೊಲ ಯಾವುದೂ ಇಲ್ಲ. ನಾವು ಇದನ್ನ ಲೀಸ್ಗೆ, ಅಂದ್ರೆ ಬಾಡಿಗೆಗೆ ತಗೊಂಡು ಅದರಲ್ಲಿ ನಾವು ಇದನ್ನ ಮಾಡ್ತಾ ಇದ್ದೀವಿ. ನಿಜವಾಗೂ ಸಾಹಸಮಯವಾದ ಒಂದು ಈ ಉದ್ಯೋಗ ಮಾಡ್ತಾ ಇದ್ದೀರಿ ಗೋಪಾಲ್ ಗೌಡ ಅವರೇ. ತುಂಬಾ ಏನು ರಿಸ್ಕ್ ತಗೊಂಡು ಈ ಒಂದು ಕೆಲಸಕ್ಕೆ ಧುಮುಕಿದ್ದೀರಿ? ಹೌದು ಸರ್. ಯಾಕಂತಂದ್ರೆ ಏನು ಧೈರ್ಯ ನಿಮ್ಗೆ ಇದು ಮಾಡಕ್ಕೆ? ಎಲ್ಲ ಕಡೆ ನೋಡಿದ್ವಿ, ನಮ್ಮ ಏರಿಯಾ ಎಲ್ಲಾನು ಸಿಲ್ಕು ಮತ್ತೆ ಮಿಲ್ಕು, ರೇಷ್ಮೆ ಮತ್ತು ಹಾಲು ತುಂಬಾ ಜಾಸ್ತಿ ಮಾಡ್ತಿದ್ದಾರೆ ನಮ್ಮೂರಲ್ಲಿ. ನಮ್ಮ ಯಲಿಯೂರನ್ನ, ನಮ್ಮ ಗ್ರಾಮವನ್ನ ರೇಷ್ಮೆ ಗ್ರಾಮ ಅಂತಾನೆ ಕರೀತಾರೆ. ನಮ್ಮ ಯಲಿಯೂರು ಗ್ರಾಮನ ರೇಷ್ಮೆ ಗ್ರಾಮ ಅಂತಾನೆ ಕರೀತಾರೆ. ಹೈನೋದ್ಯಮ ಮಾಡಿದ್ದಾರೆ, ಅಷ್ಟೇ ಸಿಲ್ಕು ಮಾಡ್ತಿದ್ರು. ಸೊ ಎಲ್ಲರೂ ಅದೇ ಇದ್ರಲ್ಲಿ ಹೋಗ್ತಿದ್ರೆ ನಾನು ಡಿಫ್ರೆಂಟ್ ಅಲ್ಲಿ ಹೋಗೋಣ, ಏನಾದ್ರು ಮಾಡೋಣ ಅನಿಸ್ತು. ಹಾಗಾಗಿ ನಾನು ಈ ಸುಗಂಧರಾಜ ಅಂತೇಳಿ ಹೂವಿನ ಬಗ್ಗೆ ತಿಳ್ಕೊಂಡೆ. ಅದಕ್ಕಿಂತ ಮೊದಲೇ ತಾವು ಏನು ಶಿಕ್ಷಣ ಮಾಡಿದ್ರಿ? ಅದೇ BA ಮಾಡಿದ್ದೆ. BA ಮಾಡಿದ್ರಿ? ಯಾವಾಗ ಮಾಡಿದ್ರಿ BA? ಸರ್, ನಾನು 1993-94 ಮಾಡಿದ್ರಿ. ಮತ್ತೆ ಅವಾಗ ಉದ್ಯೋಗ ಏನಾದರೂ ವಿಚಾರ ಮಾಡಿದ್ರಾಗಿತ್ತ? ಇಲ್ಲ, ಅಷ್ಟೊಳಗಾಗಿ ಮನೆಯಲ್ಲೆಲ್ಲರೂ ಸಾಕಷ್ಟು ನಮ್ಮ ಅಣ್ಣ ತಮ್ಮ ಎಲ್ಲ ಇದ್ರು, ಅವರೆಲ್ಲನೂ ಕೆಲಸ ಮಾಡ್ತಿದ್ರು. ಸೊ ನಾನು ತೋಟದಲ್ಲಿ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಆಸಕ್ತಿ ಬರಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಸೀದಾ ಫ್ಯಾಕ್ಟ್ರಿಗೆ ಹೋಗ್ಬಿಡೋಣ ಅಂತೇಳಿ. ಬೆಂಗಳೂರು ಕಡೆ ಫ್ಯಾಕ್ಟ್ರಿ, ನಮ್ಮ ಹೊಸಕೋಟೆ ಇಂಡಸ್ಟ್ರಿ ಏರಿಯಾ ಇದೆ, ಪಿಲ್ಲಗುಂಪೆ ಅಂತೇಳಿ, ಅಲ್ಲಿ ಒಂದು ಗ್ರಾನೈಟ್ ಇಂಡಸ್ಟ್ರಿ, ಅದಕ್ಕೆ ಹೋಗಿ ಸೇರ್ಕೊಂಡೆ. ಅಲ್ಲಿ ಸುಮಾರು 1-6 ತಿಂಗಳು ಹೋಗಿ ಕೆಲಸ ಮಾಡಿದೆ. ಅಲ್ಲಿ ನನಗೆ ಇಲ್ಲಿ ಸಿಕ್ಕಾಪಟ್ಟೆ ಏನು ಆಸಕ್ತಿ, ಎಲ್ಲ ವಿಷಯಗಳಲ್ಲೂ ಏನೋ ಮಾಡ್ತಿದ್ದಾರೆ, ಇವ್ರು ಏನು ಮಾಡ್ತಿದ್ದಾರೆ, ಅವ್ರೇನು ಮಾಡ್ತಿದ್ದಾರೆ ಅಂತೇಳಿ ಎಲ್ಲದರಲ್ಲೂ ನೋಡಿಕೊಂಡು ಹೋಗಿ ಮಾಡ್ತಿದ್ದೆ. ಸೊ ನನ್ನ ಆಸಕ್ತಿ ಗಮನಿಸಿ ನಾನು ಹೋಗಿದ್ದು ಬರೀ 6 ತಿಂಗಳಿಗೇನೆ ನಾನು ಹೆಲ್ಪರ್ ಆಗೋದು, ನಾನು ಸಹಾಯಕನಾಗಿ ಹೋದನು. ಗ್ರಾನೈಟ್ ಫ್ಯಾಕ್ಟರಿ, ಗ್ರಾನೈಟ್ ಅಂದ್ರೆ ಕಲ್ಲಿಂದು ಏನು ಸಮಾಧಿಗಳಿಗೆಲ್ಲ ಅಲ್ಲಿ ದೊಡ್ಡ ದೊಡ್ಡ ಶಿಲೆಗಳನ್ನೆಲ್ಲ ಕತ್ತರಿಸಿ ಇದನ್ನ ಕೊಡ್ತಿದ್ರು, ಪಾಲಿಶ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಅಂತ ಫ್ಯಾಕ್ಟ್ರಿಗೆ ಹೋಗಿದ್ದೆ. 6 ತಿಂಗಳಿಗೇನೆ ನನ್ನ ಸೂಪರ್ವೈಸರ್ ಆಗಿ ಮಾಡಿದ್ರು. ಮಾಡಿದ್ರು, ಸೂಪರ್ವೈಸರ್ ಆಗಿ ಮಾಡಿದ್ರು. ಅದಾದ್ಮೇಲೆ ಅಲ್ಲಿ ಸುಮಾರು ಒಂದು 6-7 ವರ್ಷ ಕೆಲಸ ಮಾಡಿದೆ. ಅದಾದ್ಮೇಲೆ ಅಲ್ಲಿಂದ ಮತ್ತೆ ಇನ್ನೂ ಅದಕ್ಕಿಂತ ತುಂಬಾ ಚೆನ್ನಾಗಿರೋ ಕಂಪ್ನಿ ಒಂದು ಬೆಳಗಾವಿಯಲ್ಲಿ ಕರೆದ್ರು ನಮ್ಮನ್ನ. ಬೆಳಗಾವಿಯಲ್ಲಿ? ಬೆಳಗಾವಿಯಲ್ಲಿ ಗೊಮ್ಮಟೇಶ್ ಗ್ರಾನೈಟ್ ಅಂತ ಏನಿದೆ ಅಲ್ಲಿಗೆ ಕರೆದ್ರು. ಅಲ್ಲಿ ಹೋಗಿ ಕೆಲಸ ಮಾಡಿದ್ವಿ. ಅಲ್ಲಿ ಒಂದು ನಮ್ಮೂರು ತುಂಬಾ ಜನ ಬೇಕಿದ್ರು, ಗೊತ್ತಿರೋರು ಬೇಕಿತ್ತು. ಹಂಗಾಗಿ ನಾವು ಈ ಕಡೆಯಿಂದ ಎಲ್ಲಾರನ್ನು ಕರ್ಕೊಂಡು ಹೋಗಿ ಅಲ್ಲಿ ಒಂದು 4-5 ವರ್ಷ ಮಾಡಿದ್ವಿ. ಅದಾದ್ಮೇಲೆ ಅದಕ್ಕಿಂತ ಚೆನ್ನಾಗಿರೋದು ಇನ್ನೊಂದು ಇಲ್ಲಿ ನಮ್ಮ ರಾಜಾನ್ ಕುಂಟೆ ಹತ್ರ ಇದೆ, ಈಗಲೂ ಇದೆ, ಐಕಾ ಇಂಕ್ ಅಂತ ಕಂಪನಿ ಹೆಸರು. ಅವರು ನಮ್ಮ ಲೋಕಲ್ MD ಅವರು. ಹಂಗಾಗಿ ಅವರು ನಮ್ಮನ್ನ ಇಲ್ಲಿ ಕರೆದ್ರು. ಸೊ ಇಲ್ಲಿ ಸುಮಾರು ಒಂದು 10 ವರ್ಷ ಮಾಡಿದೆ. ಹಾಗಾಗಿ ಸುಮಾರು ಒಂದು ಇಲ್ಲೇ ಒಂದು 15 ವರ್ಷ, 18 ವರ್ಷ ನನಗೆ ಗ್ರಾನೈಟ್ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ನಾನು ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈ ಸಣ್ಣದ ಒಂದು ಗೋಲಿಯಿಂದ ಹಿಡಿದು ದೊಡ್ಡ ದೊಡ್ಡ ಇದ್ರ ತನಕ ನಾವು ಅದರಲ್ಲಿ ವರ್ಕ್ ಮಾಡಿದೀವಿ. ದೊಡ್ಡ ದೊಡ್ಡ ಬಾಲು ನಮ್ಮ ಇಂಡಿಯಾ ಇದು ಏನು ಮ್ಯಾಪ್ ಎಲ್ಲ ಬರ್ತದಲ್ಲ, ವರ್ಲ್ಡ್ ಮ್ಯಾಪ್, ಅದನ್ನು ಕೂಡ ಗ್ರಾನೈಟ್ ಅಲ್ಲಿ ಮಾಡಿ ಅದನ್ನ ಒಂದು ಇದ್ರ ಮೇಲೆಲ್ಲ ನಿಲ್ಸಿ ನಿಲ್ಸಿ ಅದು ಪ್ರೆಷರ್ಗೆ ಅದು ತಿರುಗಬೇಕಾಯ್ತು. ಒಂದ್ಸತಿ ಏನಾಯ್ತು ಅಂದ್ರೆ, ಆ ಪ್ರೆಷರ್ಗೆ ಎಲ್ಲ ಮಾಡಿದ್ವಿ ಗ್ಲೋಬೋ, ಎಲ್ಲಾ ಕಡೆ ನೀರಿಗೆ ಹೋಗಿ ಬರ್ತಾ ಇತ್ತು, ಇಂಡಿಯಾ ಹೋಗ್ತಾ ಇರಲಿಲ್ಲ ಮ್ಯಾಪ್ ಅಲ್ಲಿ. ಅದಕ್ಕೆ ಸರ್ಕಸ್ ಮಾಡಿ ಇಲ್ಲೇ ಪಿಂಡ್ಯದಲ್ಲಿ ಸುಮಾರು ಒಂದು 3-5 ದಿವಸ ವರ್ಕ್ ಮಾಡಿದ್ವಿ. ಯಾಕೆ ಎಲ್ಲಾ ದೇಶಗಳು ಹೋಗ್ತಾ ಇದೆ, ರೊಟೇಟ್ ಆಗ್ತಾ ಇದೆ ಬಾಲ್ ಅದು, ಆದ್ರೆ ನಮ್ ಇಂಡಿಯಾ ಹೋಗ್ತಾ ಇರಲಿಲ್ಲ. ಅವ್ರು ನಮ್ಮ MD ಅವ್ರು ಇಲ್ಲ ಇಲ್ಲ ಇಲ್ಲ ನಾವು ಮಾಡಿದೀವಿ ನಮ್ದು ಹೋಗ್ಬೇಕು ಅಂತೇಳಿ ಅದನ್ನ ಮತ್ತೆ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿ ಎಲ್ಲಿ ಶೇಪ್ ಟರ್ನ್ ಇತ್ತು ಅದನ್ನೆಲ್ಲ ತಿರುಗಿಸಿ ನಾವು ಮತ್ತೆ ವಾಪಸ್ ಅದಕ್ಕೆ ಬಂದ್ವಿ. ಹಂಗಾಗಿ ಮತ್ತೆ ಹೋಯ್ತು, ಅದನ್ನ ಖುಷಿಯಾಗಿ ಎಕ್ಸ್ಪೋರ್ಟ್ ಮಾಡಿದ್ವಿ, ಒಳ್ಳೆ ಅವಾರ್ಡ್ ಕೂಡ ಬಂದಿತ್ತು ಅವಾಗ. ಅದಾದ್ಮೇಲೆ ಸಾಕಷ್ಟು ಮುಂಜುರುಡಿಗಳು ಆಗ್ತಿರ್ತವೆ ಗ್ರಾನೈಟ್ ಫ್ಯಾಕ್ಟ್ರಿಗಳ, ತುಂಬಾ ಹೆವಿ ಇರ್ತದೆ, ಸ್ವಲ್ಪ ಯಾಮಾರದ್ರು ಕೈ ಕಾಲ್ ಕತ್ತರಿಸೋಗಂತ. ನಮ್ಮ ಸ್ನೇಹಿತನಿಗೆ ಒಬ್ಬನಿಗೆ ಸ್ಲ್ಯಾಬ್ ಸಿಲ್ಸ್ಬೇಕಾದ್ರೆ ಬ್ರೋಕನ್ ಆಗಿ ಕಾಲ್ ಕತ್ತರಿಸೋಗ್ಬಿಡುತ್ತೆ. ಸೊ ಆಗ ನಾವು ಅನ್ಕೊಂಡೆ, ಓ ಏಕಪ್ಪ ಇಷ್ಟೊಂದು ರಿಸ್ಕ್ ಕೆಲಸ ಯಾಕೆ ಮಾಡ್ಬೇಕು, ಬೇರೆ ಏನನ ನಾವೇ ಮಾಡೋಣ ಅಂತೇಳಿ ಬಂದ್ವಿ. ಹಾಗಾಗಿ 1942 ನಮ್ಮ ತಾತ ಅವರು ಮಾಡಿದ್ದಾರೆ, ಏನು ರೇಷ್ಮೆ ಮೊಟ್ಟೆ ಮಾಡ್ತೀವಿ ನಾವು ಕೃಷಿನ, ಅದನ್ನ ನಮ್ ಅಂಕಲ್ ಅವರೆಲ್ಲ ಈಗ್ಲೂ ನಡ್ಸ್ಕೊಂಡು ಹೋಗ್ತಿದ್ರು. ಸೊ ನಮ್ ಅಂಕಲ್ ಯಾವ್ದಾವ್ದೋ ಕಂಪ್ನಿಗೆಲ್ಲ ಯಾಕೆ ಹೋಗ್ತೀಯ, ಬಾ ನಮ್ದೇ ನಾವನ್ನ ಮಾಡೋಣ ಅಂತಂದ್ರು. ಸೊ ಹಂಗಾಗಿ ನಾವು ವಾಪಸ್ ನಮ್ಮ ಇದಕ್ಕೆ ರೇಷ್ಮೆ ಮೊಟ್ಟೆ ಮಾಡ್ಕೊಂಡು. ಯಾವಾಗಿಂದ ಶುರು ಮಾಡಿದ್ರಿ ರೇಷ್ಮೆ ಯಶ್ವಲಿ? ಯಾವ್ದು 1942 ಇಂದ ಮಾಡ್ತಿದ್ದು ನೀವು? ನಾನು 2000 ನಾವು ಈ ರೇಷ್ಮೆ ಮೊಟ್ಟೆ ಮಾಡ್ಕೊಂಡು ಜೊತೆಗೆ ಇದನ್ನು ಸ್ವಲ್ಪ ಈ ಬಿಡುವಿನ ಟೈಮಲ್ಲಿ ಯಾವ್ದಾದ್ರು ಒಂದು ಇದು ಮಾಡೋಣ ಅಂತೇಳಿ ತಾವು ಆ ಕಂಪ್ನಿ ಬಿಟ್ಟು ಬಂದ್ರಿ? ಆ ಕಂಪ್ನಿ ಬಿಟ್ಟು ಅವ್ರಿಗೆ ಹೇಳ್ದೆ, ಬಿಟ್ಬಿಟ್ಟು ನಾವು ಬಂದು ಸ್ವಂತವಾಗಿ ಮಾಡೋಣ ಅಂತಲೇ ಮಾಡ್ತಾ ಇದ್ವಿ. ಗೋಪಾಲ್ಗೌಡ ಅವರು ತಾವು ನಿಜವಾಗೂ ಈ ಒಂದು ಕೃಷಿಯಲ್ಲಿ ತಮ್ಮದೇ ಆದ ಒಂದು ವಿಚಾರ ಮಾಡಿಕೊಂಡು ಮತ್ತೆ ನೀವು ಶುರು ಮಾಡಿದ್ರಿ, ಹೇಳಿ ನಿಮ್ಮ ಕೃಷಿಯ ಒಂದೊಂದು ಹೆಜ್ಜೆ ಯಾವ ಥರ ತಮಗೆ ಎದುರಾದವು, ಏನೇನು ಮಾಡ್ಕೋತಾ ಬಂದ್ರಿ, ಮತ್ತು ತಮಗೆ ಯಾವಾಗ ಅದು ಓ ಪರವಾಗಿಲ್ಲ ಇದು ನನ್ನ ಕೈ ಹಿಡಿತದೆ ನನ್ನ ಜೀವನ ಇದು ಮಾಡಿಕೊಡ್ತದೆ ಅಂತ ವಿಶ್ವಾಸ ಬಂತು? ಅದು ನಾವೇನು ಮಾಡಿದ್ವಿ, ಈ ಸುಗಂಧ ರಾಜನ ಆಯ್ಕೆ ಮಾಡ್ಕೊಂಡ ತಕ್ಷಣವೇ ನಮಗೆ ಫಸ್ಟು ಮಣ್ಣಿನ ಫಲವತ್ತತೆ ಮಣ್ಣು ಬಗ್ಗೆ ನಮಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಎಲ್ಲರೂ ಹೇಳ್ತೇವೆ. ಸುಗಂಧ ಅದು ಪುಷ್ಪನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ನಮ್ಮ ಏರಿಯಾದಾಗ ಎಲ್ಲೂ ಇರಲಿಲ್ಲ. ಸೊ ಇದಕ್ಕೆ ಒಂದು ಯಾರು ಹೇಳಿದ್ರು ನಿಮಗೆ? ನಾನು ಸುಮ್ಮನೆ ಸರ್ಚ್ ಮಾಡಿದೆ ಯೂಟ್ಯೂಬಲ್ಲಿ ಎಲ್ಲನೂ, ಇದಕ್ಕೆ ಕೆಲವರೆಲ್ಲ ಬೆಳೀತಾ ಇದ್ರು, ಸೊ ನಾವು ಇದನ್ನೇ ಮಾಡೋಣ ಈಸಿ ಅಂತೇಳಿ. ಅದಾದ್ಮೇಲೆ ಇದಕ್ಕೆ ಇನ್ನೊಂದು ಏನಂದ್ರೆ, ಏನು ನಾವು ಈ ಔಷಧಿಗಳನ್ನ ಸಿಂಪಡಣೆ ಮಾಡ್ತೀವಿ ಇಂಗ್ಲೀಷಲ್ಲಿ ಪೆಸ್ಟಿಸೈಡ್ಸ್ ಅಂತ ಏನು ಕರಿತೀವಿ, ಅದು ತುಂಬಾ ಕಡಿಮೆ ತಗೋತದೆ. ಅದೇ ನೀವು ಟೊಮ್ಯಾಟೊ ಹಾಕಿ ದಿವಸ ಬಿಟ್ಟು ದಿವಸ ಹೊಡಿಬೇಕು, ದ್ರಾಕ್ಷಿ ದಿವಸ ಬಿಟ್ಟು ದಿವಸ ಹೊಡಿಬೇಕು, ಮಳೆ ಬಂತು ಅಂದರೆ ಹೊಡಿಬೇಕು, ಆಲೂಗಡ್ಡೆಗೆ ಹೊಡಿಬೇಕು, ನೀವು ಟೊಮ್ಯಾಟೊ ಮೆಣಸಿನಕಾಯಿ ಪ್ರತಿಯೊಂದಕ್ಕೂ ಔಷಧಿಗಳು ಇಲ್ದಿದ್ದಿಲ್ಲೇ ಇಲ್ಲ. ಹೌದು, ಆದರೆ ಇದಕ್ಕೆ ಸ್ವಲ್ಪ ಏನು ರೆಸಿಸ್ಟೆನ್ಸ್ ಪವರ್ ಅಂದರೆ ಜಾಸ್ತಿ ಇದೆ, ಹಂಗಾಗಿ ಇದು ಕಾಯಿಲೆಗಳು ಕಡಿಮೆ. ಒಂದು 15 ದಿವಸ ಹುಳ ಬೀಳೋದಿಲ್ಲ, ಒಂದು 15-20 ದಿವಸ ನೀವು ಹೊಡಿಲಿಲ್ಲ ಇಲ್ಲ ತಿಂಗಳಿಗೆ ಒಂದು ಸ್ಪ್ರೇ ಹೋದ್ರು ಸಾಕಿದ್ದು ಕೇಳಲ್ಲ. ಅದೇ ನೀವು ಬೇರೆ ಮಾಡಿದ್ರೆ ಬರ್ತಕ್ಕಂಥ ದುಡ್ಡೆಲ್ಲಾನು ನೀವು ಔಷಧಿ ಅಂಗಡಿಯವನಿಗೆ ಕಟ್ಟಬೇಕಾಗ್ತದೆ. ಆಮೇಲೆ ನೀವು ಯೂಟ್ಯೂಬ್ ಅಲ್ಲಿ ನೋಡಿ ಅದನ್ನ ಎಲ್ಲಿ ಹೋಗಿ ನೋಡ್ಕೊ ಬಂದ್ರಿ? ಇಲ್ಲಿಂದ ನಾನು ಅದೇ ಹೇಳದ್ನಲ್ಲ ನಿಮ್ಗೆ, ಆಗ್ಲೇ ಚಿತ್ರದುರ್ಗ ಹತ್ರ ಹಿರಿಯೂರು ಅಂತಿದೆ, ಅಲ್ಲಿ ಒಬ್ಬ ರೈತ ಮಾಡ್ತಾ ಇದ್ರು. ಅವ್ರು ಯೂಟ್ಯೂಬ್ ಅಲ್ಲಿ ಎಲ್ಲ ಅವ್ರ ಫೋಟೋಸ್ ಎಲ್ಲ ಹಾಕಿದ್ರು. ಎಷ್ಟು ವರ್ಷದಿಂದ ಇದು? ಒಂದು 6 ಇಯರ್ಸ್ ಹಿಂದೆ. 6 ವರ್ಷದಿಂದ ಹೋಗೋಣ ಅಂತ ಹೋದೆ. ಅಲ್ಲಿ ಹೋಗಿ ನೋಡ್ತೀನಿ, ಅವ್ರ ತೋಟನೇ ಇಲ್ಲ, ಕೇಳಿದ್ರೆ ಅವ್ರ ಫೋನ್ ನಂಬರ್ ಇತ್ತು, ಸರ್ ಹಾಕಿದ್ದೆ ಯಾಕೋ ನನ್ನ ಕೈಲಿ ಸಕ್ಸಸ್ ಆಗ್ಲಿಲ್ಲ ಬಿಟ್ಬಿಟ್ಟೆ ಅಂತಂದ್ರು. ಓಹೋ, ಹಂಗಾಗಿ ಅವ್ರದ್ದು ಅಲ್ಲೊಂದು ಗಿಡ ಇತ್ತು ತೋಟದಲ್ಲಿ, ಪಳಿಯುಳಿಕೆಗಳಿದ್ವು. ಸೊ ನನಗೆ ಆಯ್ತು ನೋಡೋಣ ಅಂತೇಳಿ ಇನ್ನೊಂದು ಕಡೆ ಬಂದ್ವಿ. ದಾರಿಲಿ ಬರ್ತಾ ಬರ್ತಾ ಬರೇ ಯಾವುದೋ ಒಂದು ಎರಡು ಮೂರು ತೋಟ ಸಿಕ್ಕಿದ್ವು. ಅವ್ರು ಆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೊಟ್ಟಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ ಅಂತೆಲ್ಲ ಮಾಡಿದೆ. ಅದಾದ್ಮೇಲೆ ಬಂದು ನಾವು ಏನ್ ಮಾಡಿದೆ, IIHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್, ಹೌದು, ತೋಟಗಾರಿಕೆ ಹೆಸರುಘಟ್ಟ ತೋಟಗಾರಿಕೆ ಇಲಾಖೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅಲ್ಲಿ ಈ ಸುಗಂಧರಾಜ ಬೆಳೆಗೆ ಅಂತಾನೆ ಒಂದು ಸಪರೇಟ್ ವಿಭಾಗನೇ ಇದೆ. ಅವರು ಅಲ್ಲಿನ ವಿಜ್ಞಾನಿಗಳಾಗ್ಬೋದು, ಅವರು ನಮ್ಗೆ ತುಂಬಾನೇ ಹೆಲ್ಪ್ ಮಾಡಿದ್ರು. ಈ ಟೈಮ್ಗೆ ಈ ತರ ಮಾಡಿ, ಸೀಡ್ ಈ ತರ ಇರಬೇಕು, ಅಂದ್ರೆ ಬಲ್ಬ್ಸ್ ಅಂತ ಕರೀತಾರೆ ಅವರು, ಅದು ಸೀಡ್ ಈ ತರ ಇರಬೇಕು, ಅದನ್ನ ಈ ತರ ನಾಟಿ ಮಾಡ್ಬೇಕು ಅಂತೇಳಿ ಅವ್ರದೇ ಒಂದು ತೋಟ ಮಾಡಿದ್ದಾರೆ ಅವರು, ಕೈಪಿಡಿ ಅಂತ ಮಾಡ್ಕೋತಿರಲ್ಲ ಆತರ ಅವ್ರು ಮಾಡಿಟ್ಟಿದ್ದಾರೆ ಅಲ್ಲಿ, ಅದನ್ನ ನೋಡಿ ಮಾಡಿ ಅಂತಂದ್ರು. ಸರಿ ಅಂತೇಳಿ ನಾವು ಅದನ್ನೆಲ್ಲ ನೋಡಿ ನಮ್ಮ ತೋಟಗಳಲ್ಲೂ ಅವ್ರು ಕೊಟ್ಟಿದ್ದಂತ ವೈಜ್ಞಾನಿಕ ಸಲಕರಣೆಗಳು ಆಗ್ಬೋದು, ಅವ್ರ ಹತ್ರ ಇರ್ತಕ್ಕಂತ ಈ ಔಷಧಿಗಳಾಗ್ಬೋದು, ಎಲ್ಲಾನು ಅವ್ರ ಹತ್ರನೇ ನಾವು ತಗೊಂಬಂದು ಮಾಡಿದಾಗ ಇದಕ್ಕೆ ತುಂಬಾ ಇದು ಬಂತು, ಒಳ್ಳೆ ಕ್ವಾಲಿಟಿ ಹೂವು, ಬಹಳ ಅನುಕೂಲವಾಗಿದೆ. ಅಂದ್ರೆ ಅವ್ರ ಹತ್ರ ತಮ್ಗೆ ಬೇಕಾದ ಮಾಹಿತಿ ಪಡ್ಕೊಂಡು, ತುಂಬಾ ಮಾಹಿತಿ, ನಾನೇ ಅಲ್ಲ ಯಾರೇ ಹೋಗ್ಬೋದು, ತೋಟಗಾರಿಕೆ ಇಲಾಖೆ ಎಲ್ಲರಿಗೂ ಸೇರಿದ್ದೆ. ಅವ್ರು ಕೊಟ್ಟ ಮಾಹಿತಿ ತಗೊಂಡು ತಾವು ತಮ್ಮ ಹೊಲದಲ್ಲಿ ಶುರು ಮಾಡಿದ್ರಿ. ಹೌದು ಸರ್. ಮೊದಲನೇದಾಗಿ ಎಷ್ಟು ಅಳತೆ ಜಾಗದಲ್ಲಿ ಶುರು ಮಾಡಿದ್ರಿ? ಸರ್, ನಾವು ಈಗ ಒಂದು ಎಕರೆ ಜಾಗದಲ್ಲಿ ಮೊದಲಿಗೆ ಸ್ಟಾರ್ಟ್ ಮಾಡಿದೆ. ಒಂದು ಎಕರೆ ಒಂದೇ ಸತಿ ಮಾಡಿದೆ, ಮಾಡ್ಬೇಕು ಅಂತೇಳಿ. ಅದು ಸಸಿಗಳನ್ನೆಲ್ಲ ಮಾಡಿದ್ವಿ, ಅದು ಒಂದು ಬಂಜರು ಭೂಮಿ ಇತ್ತು, ಅದೇ ಅದೊಂದು ಉಪಯೋಗ ಮಾಡ್ತಾ ಇರಲಿಲ್ಲ, ಪಾಳ್ಭೂಮಿ ಉಳುಮೆ ಇರಲಿಲ್ಲ, ಉಳುಮೆ ಇರಲಿಲ್ಲ ಏನಿಲ್ಲ. ಅದನ್ನ ನಾವೇನ್ ಮಾಡಿದ್ವಿ, ಫಸ್ಟ್ JCB ತಗೊಂಡೋಗಿ ಇಡೀ ಭೂಮಿನ ಪಲ್ಟಿ ಮಾಡಿದ್ವಿ, ಉಲ್ಟಾ ಮಾಡಿ ಅಗಸಿದ್ದು ಕೆಳಗಡೆ ಒಂದು 4-5 feet ಒಳಗಡೆ ಹೋಗಂಗೆ ಅಗತ್ಯ ಮಾಡಿ, ಕೆಳಗಿನ ಮಣ್ಣು ಮೇಲೆ ಮೇಲಿನ ಮಣ್ಣು ಕೆಳಗಡೆ ಬರಂಗ್ ಮಾಡಿ ಮಿಕ್ಸ್ ಮಾಡಿದ್ರಿ. ಮಿಕ್ಸ್ ಮಾಡಿ ಒಂದೂವರೆ ತಿಂಗಳು ಒಣಗಾಕ್ ಬಿಟ್ಟಿದ್ವಿ. ಒಣಗಿಸಿದ್ದಾದ್ಮೇಲೆ ಅವ್ರು ಹೇಳಿದ್ರೆ ಏನವ್ರು ನಿಮ್ಗೆ IIHR ಅವ್ರೇನು ಹೇಳಿರ್ಲಿಲ್ಲ, ನೀವೇ ಮಾಡಿ. ಬಟ್ ನೋಡ, ಬಂಜರು ಭೂಮಿ ಅಲ್ಲ, ಇದರಲ್ಲಿ ಸಿಕ್ಕಾಪಟ್ಟೆ ವೇಸ್ಟೇಜ್ ಅದು ಇದು ಎಲ್ಲ ಇದೆ. ಹಂಗೆ ತಿರುಗಿ ಹಾಕಿಸಿದಾಗ ಮೇಲ್ಗಡೆ ಬೆಳೆದಿರ್ತಕ್ಕಂತ ಈ ಕಳೆ ಎಲ್ಲ ಹಸಿರು ಗಿಡಗಳು ಭೂಮಿ ಒಳಗೊಡಗುದು, ಭೂಮಿ ಮೇಲ್ಗಡೆ ಮಣ್ಣಾಯ್ತು. ಅವು ಮಣ್ಣಲ್ಲಿ ಓಡಿದಾಗ ಅವೆಲ್ಲ ಕೊಳತು, ಒಳ್ಳೆ ಕಂಪೋಸ್ಟ್ ಗೊಬ್ಬರ ಆಯ್ತು, ಅದು ತಲೆಯಲ್ಲಿ ಇಟ್ಕೊಂಡು ನಾವು ಮಾಡಿದ್ವಿ. ಆಮೇಲೆ ಟ್ರಾಕ್ಟರ್ ತಗೊಂಡು ಅದನ್ನೆಲ್ಲ ಹದ ಮಾಡಿಸಿ ನಮಗೆ ಯಾವ ರೀತಿ ಅನುಕೂಲ ಗೋವಿ ಬಿಡಿಸಕ್ಕೆ ಆ ತರ 5 feet ಒಂದು ದಿಬ್ಬ ಅಂದ್ರೆ ಏರ್ಮಡಿ ಅಂತ ಕರಿತೀವಿ, ಅದನ್ನ ನಾವು ಹಾಕ್ಸ್ಕೊಂಡ್ವಿ. ಅದನ್ನ ಹಾಕ್ಸ್ಕೊಂಡು ಪ್ರತಿ ಗಿಡದಿಂದ ಗಿಡಕ್ಕೆ ಅಂದ್ರೆ ಒಂದು ಏರ್ಮಡಿ ಮೇಲೆ 2 feet ಸಾಲಾಗಿ ನಾವು 2.5 feet ಒಂದು ಸಾಲ್ ಮಾಡಿಸ್ಕೊಂಡ್ವಿ, ಮತ್ತೆ 3 feet ಗ್ಯಾಪ್ ಬಿಟ್ವಿ, ಮತ್ತೆ ಇನ್ನೊಂದು 2.5 feet ಸಾಲ್ ಮಾಡಿಸಿ ಏರ್ಮಡಿ ಹಾಕ್ಸ್ಬಿಟ್ಟು ಅದರಲ್ಲಿ 2 feet ಸಾಲು ಪ್ರತಿ ಗಡ್ಡೆಯಿಂದ ಗಡ್ಡೆಗೆ 1 feet ಗ್ಯಾಪ್ ಬಿಟ್ಟು ನಾಟಿ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಮೊದಲ ವರ್ಷನೇ ಬಂತ ಹೆಂಗ್? ಅದು ಸ್ಟಾರ್ಟಿಂಗ್ ಏನಾಗ್ತದೆ, ನಾವು ನಾಟಿ ಮಾಡಿದ್ದು ಬರೀ ಒಂದು 3 feet ನಿಧಾನಕ್ಕೆ, ಯಾವ್ದು ಫಾಸ್ಟ್ ಇರ್ತದೆ, ಯಾವ ಸ್ಟಂಪ್ ಅಂದ್ರೆ ಏನು ಕಾಂಡ ಉದ್ದ ಇರ್ತದೆ ಅದು ಸ್ಟಾರ್ಟ್ ಆಗ್ತದೆ. ಅಂತಂದಾಗಿ ಒಂದೊಂದೊಂದೊಂದೇ ಸ್ಟಾರ್ಟ್ ಆಗ್ತದೆ. ಮೊದಲೇ ತಿಂಗಳು ನಮ್ಗೆ 5 kg, 6 kg, 10 kg ಹಾಕಿದ್ದು ಮೊದಲೇ ತಿಂಗಳು. ಮೊದಲೇ ತಿಂಗಳಲ್ಲ, ನಾಟಿ ಮಾಡಿದ್ದು ಕರೆಕ್ಟ್ ಆಗಿ 45-50 days ಸ್ಟಾರ್ಟ್ ಆಗ್ತದೆ. ಆಮೇಲೆ ಒಂದು ತಿಂಗಳು ಇಟ್ಕೊಂಡು ಒಂದು 3 feet ನಮಗೆ ಒಂದು 1 kg, 2 kg ಹಂಗ ಸಿಗಕ್ಕೆ ಶುರು ಆಯ್ತು, ಪ್ರಾರಂಭ ಆಗ್ತದೆ. ಅದಾದ್ಮೇಲೆ 3 feet ಕಳೆಯಷ್ಟೊಳಗೆ ಆಟೋಮೆಟಿಕ್ ಆಗಿ ನಮ್ಮ ತೋಟದಲ್ಲಿ ಪ್ರತಿ ದಿವಸ 15-20 kg ಹೂವು ನಿರಂತರವಾಗಿ ಸಿಗ್ತಾ ಇರ್ತದೆ. ನಾವು ಎಷ್ಟು ಚೆನ್ನಾಗಿ ತೋಟನ ನಿರ್ವಹಣೆ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಹೂವು ಸಿಗ್ತದೆ. ನೀವು ಹೇಳ್ಬೇಕಂದ್ರೆ ಈಗ ಈ ಒಂದು ಸುಗಂಧ ರಾಜ ಪುಷ್ಪ ಬೆಳೀಲಿಕ್ಕೆ ಶುರು ಮಾಡಿದ್ಮೇಲೆ ತಮ್ಗೆ ಸಾಕಷ್ಟು ಬದಲಾವಣೆ ತಮ್ಮ ಜೀವನದಲ್ಲಿ ಕಂಡು ಬಂತು. ಹೌದು ಸರ್, ಬಂದಿದೆ. ವಿಶ್ವಾಸ ಬಂತು. ವಿಶ್ವಾಸ ಬಂದಿದೆ. ನಿಮ್ದು ಹಳೆ ಒಂದು ಕಂಪನಿ ನೌಕರಿಗೂ ಮತ್ತೆ ಇಲ್ಲಿ ನಿಮ್ಮ ಹಿರಿಯರು ಹೇಳಿದ ಈ ಪಾಳ ಬಿದ್ದ ಜಮೀನಲ್ಲಿ ನೀವು ಮಾಡೋದಕ್ಕೂ ಸ್ವಲ್ಪ ಏನು ಏ ಬದಲಾವಣೆ ಆಯ್ತು ಅಂತ ವಿಶ್ವಾಸ ಬಂತು. ಆಮೇಲೆ ಅದು ವಿಶ್ವಾಸನ ಬಂದಿದೆ. ನಾವು ಬೆಳಗ್ಗೆಯಿಂದ ಎಲ್ಲಾನು ನಮ್ಮ ಇದರಲ್ಲಿ ಎಲ್ಲ ಕೆಲಸ ಮಾಡಿ ನಮ್ಮ ಕಂಪ್ನಿಲಿ ಗ್ರೇನೇಜ್ ಅಲ್ಲಿ ಎಲ್ಲ ಕೆಲಸ ಮಾಡಿ ಎಲ್ಲ ಕೆಲಸ ಮುಗಿದ್ಮೇಲೆ ಸುಮ್ಮನೆ ಸಂಜೆ ಹೋಗಿ ನಮ್ಮ ಈ ಗಾರ್ಡನ್ ಅಲ್ಲಿ ಕೂತ್ಕೊಂಡಾಗ ಈ ಸುಗಂಧರಾಜ ಗಾರ್ಡನ್ ಅಲ್ಲಿ ಅದು ಸಿಗೋ ಅನುಭವನೇ ಬೇರೆ. ಅದೊಂದು ತಂಪಾಗಿ ಗಾಳಿ ಬೀಸ್ತಾ ಇರ್ತದೆ. ಆಮೇಲೆ ಸಂಜೆ ಆಗ್ತಾ ಇದ್ದಂಗೆ ಇದ್ರದ್ದು ಏನು ಸುಗಂಧ ಹೂವಿನ ರಾಜ ಅಂತ ಬೇರೆ ಕರಿತೀವಿ. ಹೌದು, ಬರೀ ಸುಗಂಧ ಸುಗಂಧ ರಾಜ. ಆ ಸ್ಮೆಲ್ ನೋಡ್ಬೇಕು ನೀವು, ವಾಸನೆ, ಅದನ್ನ ಸುಹಾಸನೆ. ಒಂದ್ಸತಿ ಸಂಜೆ 6-8 hours ಬಂದು ಆ ಬೆಳದಿಂಗಳ ರಾತ್ರಿಲಿ ಕೂತಾಗ ಅದ್ರದ್ದು ಸಿಗ ಅನುಭವನೇ ಬೇರೆ. ತುಂಬಾ ಸಂತೋಷ ಗೋಪಾಲ್ ಗೌಡ ಅವರೇ. ಈಗ ಸುಗಂಧ ರಾಜ ಗಿಡದ ನಿರ್ವಹಣೆ ಹೆಂಗೆ ಮಾಡಬೇಕು, ಮತ್ತು ಅದರದ್ದು ಬೇಸಾಯ ಹೇಗೆ ಮಾಡಬೇಕು, ನೀರಾವರಿ ಹೇಗೆ ಕೊಡಬೇಕು, ಮತ್ತು ಗೊಬ್ಬರ ಯಾವ ಥರ ಕೊಡಬೇಕು, ಇದ್ರ ಬಗ್ಗೆನೂ ಕೂಡ ಹೇಳಿ. ಇದು ಏನು ಗೊತ್ತಾ, ಎಲ್ಲರೂ ಕೆಲವರು ತುಂತುರು ನೀರಾವರಿ ಪದ್ಧತಿ ಮಾಡ್ತಾರೆ, ಇದನ್ನ ನಾವು ಮಾಡಿರೋದು ಹನಿ ನೀರಾವರಿ ಪದ್ಧತಿ, ಡ್ರಿಪ್ ಇರಿಗೇಷನ್. ಅದೇ ಕೆಲವರು ಹನಿ ನೀರಾವರಿ ಪದ್ಧತಿ ಮಾಡ್ತಾರೆ, ಅದು ಬೇಸಿಗೆಯಲ್ಲಿ ಮಾತ್ರ ತುಂಬಾ ಚೆನ್ನಾಗಿರ್ತದೆ. ಯಾಕಂದ್ರೆ ಮಳೆಗಾಲದಲ್ಲೂ ನಾವು ಹನಿ ನೀರಾವರಿ ಪದ್ಧತಿ, ಮಳೆ ಸ್ವಲ್ಪ ದೂರಾದಾಗ ಮಾಡಿದಾಗ ಎಲ್ಲಿ ನಮಗೆ ನೀರು ಬೇಡವೋ ಅಲ್ಲೆಲ್ಲ ನೀರು ಬಿದ್ದು ಕಳೆ ಕಿತ್ಕೊಂಡ್ಬರ್ತದೆ, ಕಳೆ ಬೆಳೆದ್ಬಿಡುತ್ತೆ. ಕಳೆ ನಿರ್ವಹಣೆ ಮಾಡೋದೇ ದೊಡ್ಡ ಸಮಸ್ಯೆ ಆಗುತ್ತೆ. ಹಂಗಾಗಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದಕ್ಕೆ ಹನಿ ನೀರಾವರಿ ಪದ್ಧತಿ ತುಂಬಾ ಸೂಕ್ತ ಒಂದು. ಅದಾದ್ಮೇಲೆ ಇದಕ್ಕೆ ಅಂತ ಹೆಚ್ಚಿನ ಕೀಟ ಬಾಧಕಗಳು ಇರಲ್ಲ. ಏನಾದರೂ ಸ್ವಲ್ಪ ಏನಾದರೂ ಕಾಂಡ ಈ ಮಳೆಗಾಲದಲ್ಲಿ ಸ್ವಲ್ಪ ತುಂಬಾ ಹೆಚ್ಚು ನೀರಾದಾಗ ಕೂಳೆ ರೋಗ ತರ ಬಂದು ಗಿಡ ವಾಲ್ಕೋಬಹುದು, ಬಿದ್ದೋಗ್ಬೋದು. ಅದಕ್ಕೆ ನಾವು ಏನು ಬೇಕಾದಷ್ಟು ಬಾವಿಸ್ಟಿನ್ನು ಈ ತರದ್ದು ಯಾವುದು ಈ ಕೂಳೆ ರೋಗನ ಕಂಟ್ರೋಲ್ ಮಾಡಕ್ಕೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಔಷಧಿಗಳಿದಾವೆ, ಕೀಟನಾಶಕ ಅದನ್ನ ಹಾಕೋಬಹುದು. ಅದು ಬಿಟ್ಟರೆ ಈ ಬೆಂಕಿ ರೋಗ ಅಂತ ಬರ್ತದೆ, ಅದಕ್ಕೆ ಅಸಿಪೆಟ್ ಅಂತೇಳಿ ಒಂದು ಕೆಮಿಕಲ್ ಇದೆ, ಅಥವಾ ಟಿಲ್ಟ್ ಅಂತಿದೆ, ಅದನ್ನ ಎರಡು ಪ್ರತಿ ಲೀಟರ್ಗೆ ಎರಡು ಎಂಎಲ್ ದ್ರಾವಣ ಜೊತೆ ಸಿಂಪಡಣೆ ಮಾಡಬಹುದು. ಸಿಂಪಡಣೆ ಮಾಡಿದ್ರೆ ಸಾಕು. ಅದಾದ್ಮೇಲೆ ಸಣ್ಣದು ಒಂದು ಇತ್ತೀಚೆಗೆ ಹೊಸದಾಗಿ, ಅದು ಮೊದಲು ಚಿತ್ರದುರ್ಗ ಕಡೆ ಇತ್ತಂತೆ, ಈಗ ಕಾಣಿಸ್ಕೊಂಡಿದೆ, ಸ್ವಲ್ಪ ಊಜಿ ತರದು ಸ್ವಲ್ಪ ಯಾವುದೋ ಹುಳ, ಅದೇನ್ ಮಾಡ್ತದೆ ಮೊಗ್ಗಲ್ ಸೇರ್ಕೊಂಡು ಮೊಗ್ಗನ್ನ ಅಲ್ಲೇನೆ ಚೂಟಿ ಹಾಕ್ದಂಗೆ ಒಣಗೋಗ್ದಂಗೆ ಮಾಡ್ತಾ ಇದೆ. ಅದಕ್ಕೆ ಈಗ ಪ್ರಯೋಗ ನಡೆಸಿದೀವಿ ಮೇಡಮ್ ಹತ್ರ, ನಾವು ಆಲ್ರೆಡಿ ಹೆಸರುಘಟ್ಟ ಇವ್ರ ಹತ್ರ ಮಾತಾಡಿದ್ವಿ, ಅವರು ಅದ್ರ ಬಗ್ಗೆ ನನಗೆ ಡೀಟೇಲ್ಸ್ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಕಳಿಸಿದ್ಮೇಲೆ ಅದನ್ನ ಒಂದ್ಸತಿ ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡಿದ್ಮೇಲೆ ಸರಿ ಹೋಗುತ್ತೆ. ಆಮೇಲೆ ಈಗ ಸಸಿನ ನೀವು ಸುಗಂಧ ರಾಜ್ಯದ ಸಸಿಗಳನ್ನ ತಾವು ಹೇಗೆ ಮಾಡ್ತೀರಿ? ಸಸಿ ಅಲ್ಲ ಇದಕ್ಕೆ ಗಡ್ಡೆ, ಅದೇ ಗಡ್ಡೆ ಗಡ್ಡೆನ ನಾವು ಸಾಮಾನ್ಯವಾಗಿ ಇದು ಹೆಸರು ಅವರೇ ಮಾರ್ತಿದಾರೆ ಅಲ್ಲಿ, ಅವರೇ ಗಡ್ಡೆ ಪ್ರತಿ ಕೆಜಿಗೆ 150 ರೂಪಾಯಿ ಫಿಕ್ಸ್ ಮಾಡಿರ್ತಾರೆ, ರೆಡಿ ಸಿಗ್ತದೆ. ಅಂದ್ರೆ ನೀವು ಒಂದು ಕೆಜಿ ಗಡ್ಡೆ ನಿಮ್ಗೆ ಎಷ್ಟು ಹೊಲಕ್ಕೆ? 400-450 ಕೆಜಿ ಬೇಕಾಗುತ್ತೆ ಒಂದು ಎಕರೆಗೆ. ಒಂದು ಎಕರೆಗೆ ಒಂದು ಎಕರೆ 40 ಗುಂಟೆ ಜಮೀನಿಗೆ, 40 ಗುಂಟೆ ಜಮೀನಿಗೆ ಒಂದು 450-500 ಕೆಜಿ ಬೇಕಾಗುತ್ತೆ. ಅವರು ಅದನ್ನ ಎಲ್ಲ ಆರಿಸಿ ಇಟ್ಟಿರ್ತಾರೆ, ಅದರಲ್ಲಿ ವೇಸ್ಟೇಜ್ ಏನು ಎಲ್ಲವೂ ಸಸಿ ಬರ್ತದೆ, ಮೊಳಕೆ ಹೊಡಿತದೆ, ಮೊಳಕೆ 100%, ಅದು ಮೊಳಕೆ ಹೊಡೆದೇ ಹೊಡಿತದೆ. ಪ್ರತಿ ಗಿಡದಿಂದ ಗಿಡಕ್ಕೆ ನಾವು 1 ಅಡಿ ಡಿಫ್ರೆನ್ಸ್ ಕೊಟ್ಟು ಮಾಡಿದಾಗ ಅದು ಬೆಳೀತಾ ಬೆಳೀತಾ ಬೆಳೀತಾ ನಮಗೆ ಅದೇ 1 ಅಡಿ ಹರ್ಡ್ಕೊಂಡ್ಬಿಡ್ತದೆ. ಡೆವಲಪ್ ಗಡ್ಡೆ ದೊಡ್ಡದಾಗಿ ಬೆಳೀತದೆ, ಬೆಳೀತಾ ಬೆಳೀತಾ 3 ವರ್ಷ ಒಂದು ಸತಿ ನೀವು ನಾಟಿ ಮಾಡ್ಬಿಟ್ರೆ 3 ವರ್ಷ ಬೇರೆ ಬೆಳೆ ಇಕ್ಕೋ ಅವಶ್ಯಕತೆ ಇಲ್ಲ, ಪದೇ ಪದೇ ನೀವು ಬೆಳೆ ಇಟ್ಬಿಟ್ಟು ಉಳಿಸೋ ಅವಶ್ಯಕತೆ ಇಲ್ಲ, ಹಾಕ್ಸೋ ಅವಶ್ಯಕತೆ ಇಲ್ಲ, ಬರ್ತಾ ಇರ್ತದೆ. ಗಡ್ಡೆ ದೊಡ್ಡದಾದ್ರೆ ಮತ್ತೆ ನೀವು ಅದನ್ನ ಬೇರೆ ಕಡೆ ಇದೇ ಗಡ್ಡೆನ ಕಿತ್ಬಿಟ್ಟು ಮತ್ತೆ ಯಾರಿಗಾದ್ರೂ ಮಾರಿದ್ರೆ ನಿಮ್ಗೆ ಗಡ್ಡೆಯಿಂದನೂ ಲಾಭ ಬರ್ತದೆ, ಅಥವಾ ನೀವೇ ಇನ್ನೊಂದು ಕಡೆ ಇನ್ನೊಂದು ಜಾಗಕ್ಕೆ ತೆಗೆದು ಹಾಕೋಬಹುದು. ಅದಾದ್ಮೇಲೆ ಹೂವು ಬಿಡಿಸಿದಾದ್ಮೇಲೆ ಅದ್ರದ್ದು ಕಡ್ಡಿ ಏನ್ ಬರ್ತದೆ ಆ ಗಿಡದ್ದು, ಆ ಕಡ್ಡಿಯಿಂದ ಕಿತ್ಬಿಟ್ಟು ಮೇಕೆ ಕುರಿ ಅಥವಾ ಹಸುಗಳಿಗೆ ಹುಲ್ಲಾಗಿ ಹುಲ್ಲ ಮೇವಾಗಿ ಕೊಡಬಹುದು. ತುಂಬಾ ಸಂತೋಷ. ಇದನ್ನು ನಾನು ಬೇರೆಯವರ ಏನ್ ಕಲ್ಪವೃಕ್ಷ ಅಂತೇಳಿ ನಾವು ತೆಂಗಿನ ಮರಕ್ಕೆ ಹೇಳ್ತಾರೆ, ನಾನು ಇದ್ರೂ ಕಲ್ಪವೃಕ್ಷನಪ್ಪ, ಇದರಲ್ಲಿ ಏನು ವೇಸ್ಟ್ ಆಗಲ್ಲ. ಹೂವ ಸಿಗ್ತದೆ, ಕಡ್ಡಿ ಕಡ್ಡಿ ಸಿಗ್ತದೆ, ಗಡ್ಡೆ ಗಡ್ಡೆನೂ ಸಿಗುತ್ತೆ, ಎಲ್ಲಾನು ಯೂಸ್ ಆಗುತ್ತೆ. ಇದರಲ್ಲಿ ಬಿಸಾಕೋದು ಯಾವ್ದು? ಅದೇ ಒಂದು ಎಕರೆಗೆ ಅಂದ್ರೆ ನೀವು 400 ಕೆಜಿ ಬೇಕಾಗುತ್ತೆ. ಒಂದು ಕೆಜಿಗೆ ಗಡ್ಡೆ ಖರೀದಿ ಮಾಡ್ಬೇಕಂದ್ರೆ 150 ರೂಪಾಯಿ ಅವ್ರು ಮಾಡ್ತಿದ್ದಾರೆ. ನಾವು ರೈತರ ಹತ್ರ ನೇರವಾಗಿ ಖರೀದಿ ಮಾಡಿದಾಗ ನಿಮ್ಗೆ ಇನ್ನೂ ಕಡಿಮೆ ಸಿಗ್ತದೆ, ಬಟ್ ರೈತರ ಹತ್ರ ಖರೀದಿ ಮಾಡಿದ್ರೆ ಏನಾಗ್ತದೆ ಅಂದ್ರೆ ನಿಮಗೆ ಸೆಲೆಕ್ಟೆಡ್ ಸಿಗಲ್ಲ, ಅವ್ರು ಕಚ್ಚಾ ಕೊಡ್ತಾರೆ. ಅದನ್ನ ನೀವು ಮನೆ ಹತ್ರ ತಗೊಂಡೋಗಿ ಇಟ್ಕೊಂಡು ಅದನ್ನ ಎಲ್ಲಾನು ಸ್ವಚ್ಛ ಮಾಡಿ ಮೊಳಕೆ ಬರಂಗ್ ಮಾಡ್ಕೊಂಡು ತಂಪು ಜಾಗದಲ್ಲಿ ಇಟ್ಟು ಸ್ವಲ್ಪ ಪೋಷಣೆ ಮಾಡ್ಕೊಂಡು ಸ್ವಲ್ಪ ಆರಿಸಿ ಅದನ್ನ ಸಣ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಫಸ್ಟ್ ಕೊಟ್ಟಿಗೆ ಗೊಬ್ಬರ, ಇದಕ್ಕೆ ಮೂಲ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಡ್ಬೇಕು. ಒಂದ್ ಎಕರೆಗೆ ನಾವ್ ಏನಿಲ್ಲ ಅಂದ್ರೆ 10-12 ಟ್ರಾಕ್ಟರ್ ಹಾಕಿದೀವಿ, ಹಾಕಿ ಅದನ್ನ ಏರುಮಡಿ ಮಾಡಿ ಮುಚ್ಚಬೇಕು. ಮುಚ್ಚಬಿಟ್ಟು ಮಧ್ಯದಲ್ಲಿ DAP ಏನಿದೆ ಈ ಪೋಷಕಾಂಶಗಳೆಲ್ಲ ಕೊಟ್ಟು ಮಾಡಿ ಆಮೇಲೆ ಕೊಡ್ಬೇಕು. ಯಾಕಂದ್ರೆ ಎರಡೂ ಕಡೆ ಗಿಡ ಹಾಕೋದ್ರಿಂದ ಇದಕ್ಕೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಮಾತ್ರ ಕೊಡಕ್ಕಾಗಲ್ಲ, ಇನ್ನು 3 ವರ್ಷ ಅದು ಮೇಂಟೈನ್ ಆಗ. ಈಗ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನೀವು ಒಂದು ವಿಶ್ವಾಸ ಬರುತ್ತೆ, ತಾವು ಕೂಡ ಮಾಡಬಹುದು. ಹೌದು ಸರ್. ಹೌದಲ್ಲ. ಇದಾದ ನಂತರ ಈಗ ಒಂದು ನೆಟ್ಟ ಈ ಒಂದು ಸುಗಂಧರಾಜ ಪುಷ್ಪನ ನೆಟ್ಟ ತಕ್ಷಣ ಒಂದು 45 ದಿನ ಕಾಯಬೇಕಾಗುತ್ತೆ, ಆಮೇಲೆ ಶುರುವಾಗುತ್ತೆ. ಈಗ ಒಂದು ಗಿಡ ಒಂದು ಗೆಡ್ಡೆ ನೆಟ್ಟರೆ ಆ ಗೆಡ್ಡೆ ಆಯುಷ್ಯ ಎಷ್ಟು ದಿನ ತನಕ ಇರ್ತದೆ? ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ಕಮ್ಮಿ ಅಂದ್ರೆ ಕನಿಷ್ಠ ಅಂದ್ರೆ 3 ವರ್ಷ ಒಂದು ಗೆಡ್ಡೆ ನೆಟ್ಬಿಟ್ರೆ ನಿಮಗೆ ಅದ್ರ ಆಯುಷ್ಯ ಗ್ಯಾರಂಟಿ ಗ್ಯಾರಂಟಿ. ಇನ್ನು ಕೆಲವರು ತಮಿಳ್ನಾಡಲ್ಲಿ ನನಗೆ ಅವರು ಮಾಹಿತಿ ಕೊಟ್ಟಿರೋ ಪ್ರಕಾರ 5-6 ವರ್ಷ ನಿರ್ವಹಣೆ ಮಾಡಿರೋರು ಇದಾರಂತೆ. ಸದ್ಯಕ್ಕೆ ನಾವು 3 ವರ್ಷ ನಾನು ಮಾಡಿದ್ದೀನಿ. ಆಮೇಲೆ ಅದನ್ನು ನೀವು ತೆಗೆದು ಮತ್ತೆ ಬೇರೆ ಗಡ್ಡೆ ಇದಕ್ಕೆ ಅದೇ ತೋಟಕ್ಕೆ ಹಾಕಕ್ಕೆ ಅಂದ್ರೆ ಅದೇ ಇರ್ತದೆ. ಹಂಗಾಗಿ ಒಂದು ಬೇರೆ ಬೆಳೆಗಳನ್ನ ಏನಾದ್ರೂ ಬದಲಾವಣೆ ಮಾಡಿ ಮತ್ತೆ ಬೇಕಾದ್ರೆ ಹಾಕೋಬಹುದು. ಮತ್ತೆ ಒಂದೇ ಇದು ಸ್ವಲ್ಪ ಬದಲಾವಣೆ ಮಾಡಿದ್ರೆ ಕೂಡ ಬೇರೆ ಪೋಷಕಾಂಶಗಳು ಸೇರಿ ಜಾಗ ಬದಲಾವಣೆ ಮಾಡಬೇಕು, ಪೋಷಕಾಂಶಗಳು ಬದಲಾವಣೆ. ಆಯ್ತು ಗೋಪಾಲಗೌಡರು, ಈಗ ತಾವೀಗ 4 ಎಕರೆಯಲ್ಲಿ ಬೆಳೀತಾ ಇದ್ದೀರಿ ಅಂದ್ರಿ, ಈಗ ಮಾರ್ಕೆಟ್ ಅನ್ನ ಹೆಂಗ್ ಮಾಡ್ತೀರಿ? ಈಗ ಪುಷ್ಪಗಳನ್ನ ಹೇಗೆ ತೆಗಿತೀರಿ? ಈ ಕಡೆ ಒಂದ್ ಬದಿಯಿಂದ ತಕ್ಕೊಂತ ಹೋಗ್ತೀರಾ ಅಥವಾ ಆ ಕಡೆಯಿಂದ ಇದೇನ್ ಹೆಂಗದೆ ಕಟಾವ್ ಮಾಡ್ತೀರಿ? ಏನ್ ಮಾಡ್ತೀವಿ, ಬೆಳಿಗ್ಗೆ 6 ಗಂಟೆಗೆ ಕೆಲಸದವ್ರು ಬರ್ತಾರೆ, 4-5 ಜನ 6 ಜನ ಬಂದ್ರೆ ಸಾಕು, ಕತ್ತಿಗೆ ಒಂದ್ ಬ್ಯಾಗ್ ಕೊಟ್ಬಿಡ್ತೀವಿ. ಬ್ಯಾಗ್ ಅನ್ನ ಕತ್ತಿಗೆ ಹಿಂಗೆ ನೇತಾಕೊಂಡ್ಬಿಟ್ಟು ಪ್ರತಿ ಇದು ಬಗ್ಗಷ್ಟಿಲ್ಲ, ನೀವು ಅದೇ ಸೇವಂತಿಗೆ ಹಾಕಿದ್ರೆ ಬೆನ್ನೋ ಬರ್ತದೆ. ಹೌದು, ಗಿಡ್ಡೆ ಇರ್ತದೆ ಪೂರ್ತಿ ಬಗ್ಬೇಕು. ನಿಮ್ ಯಾರೋ ಯಾವ್ದೋ ನೀವು ಸಂಪಿಗೆ ಹಾಕಿದ್ರೆ ಮರ ಹತ್ತಬೇಕಾಗ್ತದೆ. ಹೌದು, ಇದು ಯಾವ್ದು ಇಲ್ಲ, ನಮ್ಮ ಎದೆ ಮಟ್ಟಿಗೆ ಕರೆಕ್ಟ್ ಆಗಿರ್ತದೆ. ಹಾಗಾಗಿ ನೀಟಾಗಿ ಒಂದ್ ಕೈಯಲ್ಲಿ ಎಡಗೈಯಲ್ಲಿ ಆ ಸುಗಂಧ ರಾಜದ ಗೊನೆನ, ಒಂದು ಗೊನೆ ಏನಿಲ್ಲ 40-50 ಹೂವ ಇರ್ತದೆ ಒಂದು ಗೊನೆ. ಅದು ಹಂತ ಹಂತವಾಗಿ ಡೈ ಒಂದೇ ದಿವಸ ಬರಲ್ಲ, ಒಂದ್ ದಿವಸ 3-5 ಬರ್ತಾ ಇರ್ತದೆ, ದಿನಂಪ್ರತಿ 4-5 ಬರ್ತದೆ. ಅದು ಯಾವ ಬೆಳವಣಿಗೆ, ಯಾವ ಹಂತದ ಬೆಳವಣಿಗೆಯಲ್ಲಿ ಆ ಪುಷ್ಪನ ನಾವು ಕಟ್ ಮಾಡ್ಬೇಕಾಗುತ್ತೆ? ಅದನ್ನೇ, ಅದು ಮೊಗ್ಗಿನ ಸ್ಥಿತಿಯಲ್ಲಿ ಇದ್ದ, ಮೊಗ್ಗಿದ್ದಾಗೆ ಬಿಡಿಸ್ಬೇಕು. ಅರಳಿತು ಅಂದ್ರೆ ಸುಗಂಧರಾಜ ಹೂವನ್ನ ಅವರು ಖರೀದಿ ಮಾಡೋದಿಲ್ಲ, ಮಾಲೆ ಮಾಡಕ್ ಮಾಲೆ ಮಾಡಲ್ಲ. ಯಾಕಂದ್ರೆ ನಾವು ಅದನ್ನ ಮಾಲೆ ಮಾಡಿದ ಮೊದಲು ಮೊಗ್ಗಿದ್ದಾಗ ಮಾಲೆ ಮಾಡಿದಾಗ ಅದು ಖರೀದಿದಾರನ್ನ ತಗೊಂಡಾಗ ಅರಳಿರ್ತದೆ. ಮೊದ್ಲೇ ಅವ್ರ ಒಲೆಯವಾಗೆ ಮಾಲೆ ಅದು ಅರಳಿ ಬಿಡಿತು ಅಂತಂದ್ರೆ ಅದು ಸೇಲ್ ಆಗೋಸ್ರೊಳಗೆ ಬಾಡ್ಬಿಡ್ತದೆ. ಇದಕ್ಕೆ ಲೈಫ್ ಸರ್ಕಲ್ ಒಂದೇ ಒಂದ್ ದಿವಸ ಸುಗಂಧರಾಜ, ಇವತ್ತು ಕಿತ್ರೆ ನಾಳೆ ಬೆಳಿಗ್ಗೆ ಅರಳಿರ್ತದೆ, ನಾಳೆ ಸೇಲ್ ಆಗ್ಬಿಡ್ಬೇಕದು. ಇಲ್ಲ ಅಂತಂದ್ರೆ ಬೇರೆ ಕಡೆ ಈ ಸೆಂಟ್ಗೆಲ್ಲ ಹೋಗ್ತದಂತೆ, ಮೈಸೂರಲ್ಲೆಲ್ಲ ಫ್ಯಾಕ್ಟ್ರಿ ಇದೆ ಅಂತ ಕೇಳಿದ್ದೀನಿ ನಾನು, ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಆಯ್ತು, ಈಗ ಇದು ಲೇಬರ್ ನಿರ್ವಹಣೆ ಹೆಂಗ್ ಮಾಡ್ತೀರಿ, ಕಾರ್ಮಿಕರನ್ನ ಹೆಂಗ್ ಉಪಯೋಗಿಸ್ತೀರಿ? ಈಗ 1 ಎಕರೆ ನೀವು ಮಾಡ್ಬೇಕಂದ್ರೆ ಈಗ ಲೇಬರ್, ಅಷ್ಟು ಲೇಬರ್ ಏನ್ ಬೇಕಿಲ್ಲ, ಬರೀ 4-5 ಜನ ಇದ್ರೆ ಸಾಕು. ಯಾರೋ ಅಕ್ಕಪಕ್ಕದ ಹಳ್ಳಿಗಳವ್ರಿಗೆ ಹೇಳ್ತೀವಿ, ಅವ್ರು ಬಂದು ಬೆಳಿಗ್ಗೆ 1-2 ಗಂಟೆ ಕಾಲ ಬಂದು ಹೂ ಬಿಡಿಸ್ಕೊಟ್ಬಿಡ್ತಾರೆ, ಅವ್ರು ಪಡ್ಕೊಂಡು ಹೊರಟೋಗ್ಬಿಡ್ತಾರೆ. ಅಂದ್ರೆ ಅವ್ರಿಗೆ ನಿರಂತರ ಕೆಲಸ, ನಿರಂತರ ಕೆಲಸ ಡೈಲಿ, ಎಮರ್ಜೆನ್ಸಿ 2 ಗಂಟೆ 2-3 ಗಂಟೆ ಬೆಳಿಗ್ಗೆ 6 ಬರ್ತಾರೆ, 9 ಕೊಟ್ಟೋಗ್ತಾರೆ, ಅವ್ರು ಹೂ ಬಿಡಿಸ್ಕೊಟ್ಬಿಡ್ತಾರೆ, ಅವ್ರು ಪಡ್ಕೊಂಡು ಹೊರಟೋಗ್ತಾರೆ. ಗೋಪಾಲಗೌಡ್ರಿ, ಈ ಒಂದು ಸುಗಂಧರಾಜ ಪುಷ್ಪನ ತೆಗಿಬೇಕಾದ್ರೆ ನಾವು ಏನ್ ಗಮನದಲ್ಲಿ ಇಡಬೇಕು, ಯಾವ ತರ ಕಾಳಜಿ ವಹಿಸಬೇಕು? ಈಗ ಪುಷ್ಪನ ಈಗ ಹಾರ್ವೆಸ್ಟ್ ಮಾಡೋದು ಅಥವಾ ಕಟಾವ್ ಮಾಡದೇನೆ ಬಿಡಬಹುದಾ, ಒಂದಿನ ಬಿಟ್ಟ ನಂತರ ತೆಗಿಬಹುದು, ಆ ತರ ಏನು ಮಾಡಬಹುದು? ಇದಕ್ಕೆ ಕಾಳಜಿ ನೀವು ಹೇಳ್ದಂಗೆ ತುಂಬಾ ಒಳ್ಳೆ ಪ್ರಶ್ನೆ. ಇದು ಏನಾಗ್ತದೆ, ಒಂದು ಗಿಡದಲ್ಲಿ ಒಂದು ಹೂವಿನ ಗೊನೆ ಬರಬೇಕು ಅಂತಂದ್ರೆ ಮಿನಿಮಮ್ 2 ತಿಂಗಳು ತಗೊಂಡಿರ್ತದೆ ಕಂಟಿನ್ಯೂ ಅದು ಬರಕ್ಕೆ, ಬೆಳವಣಿಗೆ ಆಗಿ ಬರಕ್ಕೆ. ಅದು ತುದಿಲಿ ಬೆಣ್ಣೆ ಇದ್ದಂಗೆ ಇರ್ತದೆ ಸರ್, ಬಹಳ ಸೂಕ್ಷ್ಮ, ಅದನ್ನ ಇಟ್ಕೊಂಡು ನಿಧಾನವಾಗಿ ಕೆಳಕ್ಕೆ ಹಿಂಗೆ ಎಳಿಬೇಕು. ಸ್ವಲ್ಪ ಈ ಬಂದಿರ ಕಾರ್ಮಿಕರು ಆ ಕಡೆ ಈ ಕಡೆ ಮಾಡಿ ಯಾರ್ದು ಈ ಕಡೆ ನೋಡಿ ಹೋಗಕ್ ಹೋದ್ರೆ ತುದಿ ಕಟ್ಟಾಯ್ತು ಅಂದ್ರೆ ಆ ಇಡೀ 40 ಹೂವನು ಹೋದಂಗೆ. ಮನೆ ಒಂದು ಕಟ್ಟಾಯ್ತು ಅಂದ್ರೆ ಅದ್ರ ಲೈಫ್ ಮುಗೀತು. ತೆಗಿಬೇಕಾದ್ರೂ ಬಹಳ ಸೂಕ್ಷ್ಮವಾಗಿ ಗಮನ ಇಟ್ಟೆ ಮಾಡ್ಬೇಕು. ಹುಷಾರಾಗಿ ತೆಗೆದ್ರೆ 40-50 ಹೂವು ಇರ್ತದೆ ಗೊನೆಯಲ್ಲಿ, ಅದರಲ್ಲಿ ಇವತ್ತು 5 ಸಿಗ್ತದೆ, ನಾಳೆಗಿನ್ನ 5 ಸಿಗ್ತದೆ. ಅದು ಸ್ಟಾರ್ಟಿಂಗ್ ಅಲ್ಲೇ ನೀವು ಯಾವಾರಿ ಅದನ್ನ ಮುರಿದ್ರೆ 40 ಮುಗ್ಗಿಲ್ಲ ಅಂದಿ ಆಗ್ತಾನೆ, ಚಿಕ್ಕ ಮುಗ್ಗೋದು. ಇನ್ನು ಅದು ಬೆಳೆದು ಡೆವಲಪ್ ಆಗಕ್ಕೆ 4-5 ದಿವಸ, 6 ದಿವಸ, 8 ದಿವಸ ಬೇಕಾಗ್ತದೆ. ಹೌದು, ಅಷ್ಟಂತ ಮಗು ನೀವು ಇವಾಗ ಚೂಟ್ ಹಾಕ್ಬಿಟ್ರೆ ಅಲ್ಲಿಗೆ ಅದು ನಮ್ಗೆ ಲಾಸ್. ಅದಕ್ಕಾಗಿ ನೀವು ಅನುಭವಿಸ್ತಾರೆ, ಅದಕ್ಕೆ ಎಕ್ಸ್ಪೀರಿಯನ್ಸ್ ಇರೋರೇ ಬೇಕು, ನೀವು ಹೇಳ್ಕೊಡ್ಬೇಕಾಗ್ತದೆ ಮಾಡ್ಬೇಕು. ಒಂದು ಅದಾದ್ಮೇಲೆ ಅಷ್ಟು ಬಿಟ್ರೆ ಇನ್ನೇನು ಅಂತ ಪ್ರಾಬ್ಲಮ್ ಬರಲ್ಲ. ಈಗ ಪುಷ್ಪನ ಈಗ ತಕ್ಷಣ ತಾವು ಮಾರ್ಕೆಟ್ಗೆ ಕಳಿಸ್ಬಿಡ್ತೀರಾ? ಮಾರ್ಕೆಟ್ಗೆ ತೆಗೆದ ತಕ್ಷಣನೇ ಅದರಲ್ಲಿ ಯಾವ್ದಾದ್ರು ವೇಸ್ಟೇಜ್ ಅದು ಇದೆ ಒಂದ್ಸಲ ಚೆಕ್ ಮಾಡಿಸ್ಬಿಟ್ಟು ನೀಟಾಗಿ ಚೀಲಕ್ಕೆ ಹಾಕ್ಸ್ಬಿಟ್ಟು. ಚೀಲಕ್ಕೆ ಹಾಕ್ತೀರಿ, ಪ್ಯಾಕಿಂಗ್ ಹೆಂಗ್ ಮಾಡ್ತೀರಿ? ಏನಿಲ್ಲ, ಮಾಮೂಲಿ ಚೀಲ ಚೀಲಕ್ಕೆ ಹಾಕ್ಬಿಟ್ಟು ಹೊಲ್ದ್ಬಿಟ್ಟು ಅದು ಮಾರ್ಕೆಟ್ಗೆ. ಮಾರ್ಕೆಟ್ಗೆ ನಮ್ಗೆ ವಿಜಯಪುರನೇ ಪಕ್ಕದಲ್ಲಿ, ನಮ್ಮ ಎಲ್ಲೂರಿಂದ ಒಂದು 7-8 ಕಿಲೋಮೀಟರ್ ಆಗುತ್ತೆ, ಅಲ್ಲಿ ವಿಜಯಪುರ ಕಳಿಸ್ಬಿಟ್ಟು. ನಿಮ್ಗೆ ಗೊತ್ತಿದ್ದ ಮಾರ್ಕೆಟ್ ಏನೇ ಹೇಗೆ? ಅದು ತುಂಬಾ ಗೊತ್ತಿರೋದು, ಅವರು ಅದನ್ನೇ ಕೆಲಸ ಮಾಡ್ತಾರೆ. ಅವರು ಇಲ್ಲಿಂದ ತಮಿಳ್ನಾಡಿಗೆ ಆಂಧ್ರಗೆ ಎಲ್ಲ ಅವ್ರು ನಿಮ್ಗೆ ಗೊತ್ತಿರೋರೇ, ಅವ್ರು ಗೊತ್ತಿರೋರೆ ಅಂದ್ರೆ ನಿಮ್ಗೆ ನಿಮ್ದು ಈಗ ವಸ್ತು ಬರ್ತದೆ ಅವರು ಕೂಡ ನಿಮ್ದು ವಸ್ತುಗೆ ಕಾಯ್ತಿರ್ತಾರೆ, ಮತ್ತ ಅವರು ಕೂಡ ಇನ್ನೊಂದ್ ಕಡೆ ಅದನ್ನ ಸಾಕ್ಸಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಹೌದು ಹೌದು, ಅವ್ರು ನಮಗಾಗಿ ಕಾಯ್ತಿರ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಇವತ್ತು ನಂದು ಹೂವ 40 ಕೆಜಿನೋ 50 ಕೆಜಿನೋ ಬರ್ತದೆ ಬರ್ತದೆ, ಹಂಗಾಗಿ ಅವ್ರಿಗೆ ಇವತ್ತೊಂದು ರಿಕ್ವೈರ್ಮೆಂಟ್ ಎಷ್ಟು ಬೇಕಾಗಿದೆ ಅವ್ರ ಮೊದ್ಲೇ ಕ್ಯಾಲ್ಕುಲೇಷನ್ ಹಾಕೊಂಡಿರ್ತಾರೆ, ಹಂಗಾಗಿ ಅವ್ರು ತರ್ಸ್ಕೊತಾರೆ. ಅವರು ಹೇಳ್ತಾರೆ, ಗೌಡ್ರೆ ನೀವು ಬೆಳೆಯೋದಾದ್ರೆ ಬೆಳೀರಿ, 500 ಕೆಜಿ ಬೇರ್ಕೊಂಡ್ಬನ್ನಿ ಒಂದು ದಿವಸಕ್ಕೆ, ಅದನ್ನ ಸೇಲ್ ಮಾಡಿ ಕೊಡೋ ಜವಾಬ್ದಾರಿ ನಮ್ದು. ಓಹೋ, 1000 ಕೆಜಿ ಬೇಕಾದ್ರೆ ಬರ್ರಿ, ಇನ್ನೂ ಸಾಕಷ್ಟು ಜನ ಕೇಳಿ, ರೈತರನ್ನ ಕೇಳಿ ಬೆಳೆಸಿ, ಬೇಕಾದಷ್ಟು ಹೂವು ಬೆಳೀಲಿ, ಅದನ್ನ ಸೇಲ್ ಮಾಡಿಸ್ಕೊಡು. ಒಂದೇ ಒಂದು ಹೂವು ಕೂಡ ನಿಮ್ಗೆ ವಾಪಸ್ ಕಳ್ಸಲ್ಲ ಮನೆ ಕಡೆ, ರೇಟ್ ಇಲ್ಲ ಅಂತ ಕಳ್ಸಲ್ಲ. ನೋಡಿ ನೀವು ಈಗ ಇನ್ನೊಂದು ಗೋಪಾಲ್ಗೌಡ್ರೆ, ಬೆಳೆದ ರೈತನಿಗೆ ಅದು ತನ್ನ ಬೆಳೆ ಹಾಳಾದ್ರೆ ಬೇಜಾರಾಗುತ್ತೆ, ಅದೇ ಫ್ರೀ ಬೇಕಾದ್ರೆ ಒಬ್ಬ ಉಪಯೋಗಿಸಿದ್ರೆ ಅದ್ರ ಖುಷಿನೇ ಬೇರೆ. ಹೌದು ಸರ್, ಹೌದಲ್ಲ. ಈಗ ಯಾವುದೇ ರೈತ ಇರಲಿ, ಯಾವುದೇ ಬೆಳೆ, ಅದು ಟೊಮೆಟೊ ಇರಲಿ ಇನ್ನೊಂದು ಇರಲಿ, ನಷ್ಟ ಆಯ್ತಲ್ಲ ಅಂದ್ರೆ ಯಾರಿಗೂ ಇಲ್ದಿದ್ದರೆ ಎಷ್ಟು ಬೇಜಾರಾಗುತ್ತೆ ಒಬ್ಬ ಬೆಳೆದ ರೈತರಿಗೆ. ಅದೇ ಬೇಕಾದ್ರೆ ಅದು ಏನೂ ಇಲ್ಲದೆ ಆ ಪಕ್ಕದವರು ಉಪಯೋಗ ಮಾಡಲಿ, ಅದರದ್ದು ಖುಷಿನೇ ಬೇರೆ ರೈತರಿಗೆ. ಹಂಗಾಗಿ ಮಾರ್ಕೆಟ್ ಇದೆ. ಇದು ಈ ಸುಗಂಧರಾಜ ಪುಷ್ಪ ವಿಶೇಷವಾಗಿ ಏನೇನಕ್ಕೆ ಉಪಯೋಗಿಸ್ತಾರೆ ಸರ್? ಇದನ್ನ ಸಾಮಾನ್ಯವಾಗಿ ದೇವರ ಪೂಜೆಗಳಿಗೆ, ದೇವರ ಪೂಜೆಗೆ, ಅದಾದ್ಮೇಲೆ ಮಾಲೆಗಳು, ಮಾಲೆಗಳಿಗೆ, ಮಾಲೆ ಕಾರ್ಯಕ್ರಮದಲ್ಲಿ, ಕಾರ್ಯಕ್ರಮಗಳಲ್ಲಿ ಸನ್ಮಾನ ಮಾಡಕ್ಕಾಗ್ಬೋದು ಅಥವಾ ತಿಥಿ ಇತರ ಸತ್ತವರಿಗೆ. ಹೌದು, ಪ್ರತಿಯೊಂದಕ್ಕೂ ಹೂವಿನ ಅಲಂಕಾರ ಮಾಡಕ್ಕೆ ಉಪಯೋಗಿಸ್ತಾರೆ. ಅದಾದ್ಮೇಲೆ ಏನು ಈ ಸೌಂದರ್ಯ ಸೆಂಟ್ ಬಳಸ್ತಾರೆ, ಸುಗಂಧ ದ್ರವ್ಯ ಉಪಯೋಗ ಮಾಡ್ಲಿಕ್ಕೆ. ಅವರಿಗೆ ಅದನ್ನ ಅರ್ದು ಸೆಂಟ್ ಮಾಡ್ಬೇಕು ಅಂದ್ರೆ, ಮಿಷಿನ್ ರನ್ ಮಾಡ್ಬೇಕು ಅಂತಂದ್ರೆ ಪರ್ ಡೇ 1,000 kg, 2,000 kg, 2 ಟನ್ 3 ಟನ್ ಹೂವು ಬೇಕಂತೆ. ಅಷ್ಟು ಬೇಕಾಗುತ್ತೆ. ಅಷ್ಟು ಬೆಳೆದು ಕೊಡಂಗಿದ್ರೆ ಅವ್ರ ಆ ಫ್ಯಾಕ್ಟರಿ ಅವ್ರು ತಗೋತಾರೆ ಮೈಸೂರಲ್ಲಿ. ಸುಗಂಧ ದ್ರವ್ಯ ಫ್ಯಾಕ್ಟರಿ ಮಾಡಬಹುದು, ಫ್ಯಾಕ್ಟರಿ ಮಾಡಬಹುದು. ಅಷ್ಟು ಹೂವು ಡೈಲಿ ಬರಂಗಿದ್ರೆ ಮಾತ್ರ ಅದನ್ನ ಮಾಡ್ಬೇಕು ಅಂದ್ರೆ ಬೇಡಿಕೆ ತುಂಬಾ ಇದೆ. ಬೇಡಿಕೆ ಇದೆ ಮೈಸೂರು ಹತ್ರ ಇದೆ ಅಂತಂದ್ರು, ಅದು ನಮಗೂ ಗೊತ್ತು. ಒಟ್ಟಾರೆ ಹಾಗೆ ಹೇಳ್ಬೇಕಂದ್ರೆ, ಗೋಪಾಲ್ ಗೌಡ ಅವರು ಇವತ್ತೆ ಖುಷಿಯಾಗಿದ್ದೀರಿ? ಹೌದು ಸರ್, ಖುಷಿ. ತಮ್ಮ ಈ ಒಂದು ಉದ್ಯೋಗ ಕೈ ಹಿಡ್ದಿದೆ. ಹೌದು, ಇದೆ ಹಿಡ್ದಿದೆ. ತಮ್ಮ ಕುಟುಂಬದವರು ಕೂಡ ಈಗ ನಿರಂತರ ಕೆಲಸ ಇರುತ್ತೇನು ತಮ್ಮಲ್ಲಿ? ಹೌದು ಸರ್, ನಿರಂತರವಾಗಿರ್ತದೆ. ಒಂದಿನ ಗ್ಯಾಪ್ ಕೊಡಕ್ಕಿಲ್ಲ? ಇಲ್ಲ ಇಲ್ಲ ಇಲ್ಲ. ನೋಡಿ, ನೀವು ಬೇರೆ ಬೆಳೆಗಳಲ್ಲಿ ಏನಾದರೂ ಆಗಲಿ, ನಾನು ಹೇಳೋದು ಇದಕ್ಕೆ, ಮನೆಯಲ್ಲಿ ಏನು ಸತ್ತ ಹೆಣ ಇದ್ರೂ ಸರಿ ನಾವು ಹೂವು ಬಿಡಿಸ್ಲೇಬೇಕು, ಇಲ್ಲ ಅಂತಂದ್ರೆ ನಮ್ಗೆ ಲಾಸ್ ಆಗುತ್ತೆ. ಅಂದ್ರೆ ಏನೇ ಆಗ್ಲಿ, ಏನೇ ಆಗ್ಲಿ, ಇವತ್ತು ಕೆಲಸ ಮಾಡ್ಲೇಬೇಕು. ಆದ್ರೆ ಇದು ನಿಲ್ಲ, ಕೊರೋನಾ ಬಂದಿದೆ, ಎಲ್ಲಾ ಕಡೆ ಲಾಕ್ ಡೌನ್ ಇದೆ, ನಾವು ಕೆಲಸ ಮಾಡಿದೀವಿ ನೋಡಿ. ಇಲ್ಲ ಅಂದ್ರೆ ಇದು ಎಲ್ಲಾನೂ ಲಾಸ್, ನಿಮ್ದು ಜೀವನನೇ ಲಾಸ್. ಏನ್ ಮಾಡ್ಕೊಂಡಂಗ ಆತ್ಮಹತ್ಯೆ. ಹಂಗಾಗಿ ನಿರಂತರ ನೀವು ಅಲ್ಲಿ ಪೋಷಣೆ ಮತ್ತು ನಿಮ್ ರಕ್ಷಣೆ ಮಾಡ್ಕೋಬೇಕು. ಹೌದು, ಅದು ಹಂಗಿದ್ರ ಮಾತ್ರ ನಿಮ್ ಬೆಳೆ ಕೈ ಹಿಡಿತದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ, ನೀವು ನಿರಂತರ ಪರಿಶ್ರಮ ಮತ್ತೆ ನಿರಂತರ ಅದ್ರ ಬಗ್ಗೆ ಕಾಳಜಿ ಬೇಕು. ಹೌದು ಸರ್, ನೀವು ನಿಮ್ ಕುಟುಂಬದವರು ಮತ್ತೆ ನಿಮ್ಮ ಕುಟುಂಬದವರು ಅನ್ನೋದಕ್ಕಿಂತ ಜೊತೆಗೆ ನಮ್ಮ ತಮ್ಮ ಷಣ್ಮುಗ ಅಂತಿದ್ದಾನೆ, ಅವನಿಗೆ ಬಹಳ ಇಂಟ್ರೆಸ್ಟ್, ಬಹಳ ಇದ್ರ ಮೇಲೆ ಆಸಕ್ತಿ. ಅವನೇನೆ ಅಣ್ಣ ಇದ್ ಮಾಡೋಣ, ಅಣ್ಣ ಇದ್ ಮಾಡೋಣ ಅಂತ ಹೇಳ್ತಿರ್ತಾನೆ. ಹಂಗಾಗಿ ಪ್ರತಿಯೊಂದನ್ನು ಯಾವ್ದನ್ನ ಏನ್ ಮಾಡ್ಬೇಕು ಅಂತೇಳಿ ನನಗೆ ಇನ್ಸ್ಟ್ರಕ್ಷನ್ ಕೊಡ್ತಾನೆ. ಹಂಗಾಗಿ ಅದ್ರ ಲೆಕ್ಕಾಚಾರವಾಗಿ ಅವನು MA ಮಾಡಿದ್ದಾನೆ, MA ಮಾಡಿ ಮನಸ್ಸು ಗಂಗೋತ್ರಿ ಮೈಸೂರು ಅಲ್ಲಿ ಮಾಡಿದಾನೆ. ಬಟ್ ಅವನು ನಮ್ ಜೊತೆಲೆ ಕೆಲಸ ಮಾಡ್ತಾನೆ, ಹಂಗಾಗಿ ನಮ್ ಜೊತೆಲೆ ಇದಾನೆ, ಇದನ್ನ ಮಾಡ್ತಿದ್ದಾನೆ. ಅವನ ಮಾರ್ಗದರ್ಶನದಲ್ಲೇ ನಾವ್ ಇದೆಲ್ಲ ಮಾಡ್ತೀವಿ. ಓಕೆ, ಓಕೆ. ತುಂಬಾ ಸಂತೋಷ ಗೋಪಾಲ್ ಗೌಡರೇ, ಆಕಾಶವಾಣಿಗೆ ಬಂದು ತಮ್ಮ ಒಂದು ಸ್ವಂತ ಉದ್ಯೋಗದಲ್ಲಿ ಸುಗಂಧ ರಾಜ ಪುಷ್ಪವನ್ನ ಬೆಳೀತಾ ಇವತ್ತು ತಮ್ಮದೇ ಆದ ಅನುಭವವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ರಿ. ಕೆಲವು ರೈತರು ಇರ್ತಾರೆ, ನಾವು ಕೂಡ ಗೋಪಾಲ್ ಗೌಡರ ಜೊತೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ. ಮೊಬೈಲ್ ನಂಬರ್ ಧಾರಾಳ ಕೊಡ್ತಿದ್ದೀನಿ. ನನ್ನ ಮೊಬೈಲ್ ನಂಬರು 8618315161. ಇನ್ನೊಮ್ಮೆ ಹೇಳಿ, ನನ್ನ ಮೊಬೈಲ್ ನಂಬರ್ 8618315161. ದಯವಿಟ್ಟು ಈ ನಂಬರ್ನ ಬರೆದಿಟ್ಕೊಳ್ಳಿ. ಯಾರು ಇದನ್ನು ಕೇಳ್ತಿದ್ದೀರಾ ಅವರು, ನಿಮಗೆ ಯಾವಾಗಲೂ ಬೇಕಾದ್ರೆ 24x7 ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ, ಮತ್ತು ಬೇಕಾದ್ರೆ ಬನ್ನಿ, ನಮ್ಮ ತೋಟಗಳನ್ನೆಲ್ಲ ತೋರಿಸ್ತೀನಿ, ಅದ್ರ ಬಗ್ಗೆ ರೈತರಿಗೆ ಹೆಚ್ಚಿನ ಮಾಹಿತಿ ನಾನು ಕೊಡ್ತೀನಿ. ಧನ್ಯವಾದಗಳು ಗೋಪಾಲ್ ಗೌಡ ಅವರೇ. ತಮಗೆ ಇನ್ನೂ ತಮ್ಮ ಉದ್ಯೋಗ ಉಜ್ವಲವಾಗಲಿ ಅಂತ ನಾವು ಕೂಡ ಹಾರೈಸ್ತೇವೆ. ನಮಸ್ಕಾರ, ಧನ್ಯವಾದ. ಪ್ರಗತಿಪರ ರೈತ ಗೋಪಾಲ ಗೌಡ ಅವರೊಡನೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಕುಮಾರಯ್ಯ ಮತ್ತು ಸಂಗಡದಿಂದ ತತ್ವಪದ. ಸಂಗಮ ಊರಿ ದೋ ಬಿದ ಜಾಕೆ ನೋಡುವಾಗ ಕೊಡುತ್ತಾನೆ ಕ್ಯಾವಸದು ಮಾತಾಡುವಾಗ ಬಂದ ಮಗನ ಮುದ್ದೆ ಸೋವಾಗ ನೆನಪಾಯದು ಕೋಳೆ ನಲಿದನು ತಪ್ಪಿಸೆ ತನ್ನ ಯಾ